ಜೀರಿಗೆ ಇಂಗು ತೆಂಗು ನಿಸರ್ಗವೇ ಇದೆ ಔಷಧಾಲಯ ಅಂಗೈಯಲ್ಲಿ ಆಯುರ್ವೇದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಅಂಗೈಯಲ್ಲಿ ಆಯುರ್ವೇದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇಂದು ಪ್ರಾಣಾಯಾಮದ ಮಹತ್ವ ಈ ಕುರಿತು ಸಂದರ್ಶನ ಕೇಳುತ್ತೀರಿ. ಭಾಗವಹಿಸುವ ತಜ್ಞರು ಹುಬ್ಬಳ್ಳಿಯ ಹೆಗ್ಗೇರಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಯೋಗ ವಿಭಾಗದಲ್ಲಿ ಪ್ರಾಧ್ಯಾಪಕರಾದ ಕುಮಾರಸ್ವಾಮಿ ಹಿರೇಮಠ್ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ. ಹುಬ್ಬಳ್ಳಿಯ ಹೆಗ್ಗೇರಿಯಲ್ಲಿರುವ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಕರ್ನಾಟಕ ಸರ್ಕಾರ, ಸಿಸಿಐಎಂ ಭಾರತ ಸರ್ಕಾರದ ಆಯುಷ್ ಇಲಾಖೆಯಿಂದ ಮಾನ್ಯತೆ, ಬಿಎಎಂಎಸ್ ಪದವಿ, ಸ್ನಾತಕೋತ್ತರ ಹಾಗೂ ಆಯುರ್ವೇದದ ಪಿಎಚ್ಡಿ ಕೋರ್ಸ್ಗಳು ಲಭ್ಯ, ಯೋಗ್ಯ ದರದಲ್ಲಿ ಆಯುರ್ವೇದ ಚಿಕಿತ್ಸೆ, ಬಡ ರೋಗಿಗಳಿಗೆ ಸಕಲ ಸೌಲಭ್ಯ, ಹೊರ ಹಾಗೂ ಒಳ ರೋಗಿಗಳ ವಿಭಾಗಗಳು, 125 ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯವಸ್ಥಿತ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ, ತಿಂಗಳಿಗೆ ಕನಿಷ್ಠ 2 ಉಚಿತ ಚಿಕಿತ್ಸಾ ಶಿಬಿರಗಳು, ಪಾರದರ್ಶಕ ಆಡಳಿತ, ಸೇವಾ ಮನೋಭಾವದ ಸಿಬ್ಬಂದಿ ವರ್ಗ, ಸಾಮಾಜಿಕ ಸೇವೆಗೆ ಕಂಕಣಬದ್ಧವಾಗಿದೆ ಹುಬ್ಬಳ್ಳಿಯ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ. ದೂರವಾಣಿ 0836-2305-122. ಅಂಗೈಯಲ್ಲಿ ಆಯುರ್ವೇದ ಕಾರ್ಯಕ್ರಮ ಕೇಳ್ತಾರಂತ ನಮ್ಮೆಲ್ಲ ಆತ್ಮೀಯ ಕೇಳುವರಿಗೆ ನಮಸ್ಕಾರ. ಹುಬ್ಬಳ್ಳಿಯ ಹೆಗ್ಗೇರಿ ಆಯುರ್ವೇದ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ಆಕಾಶವಾಣಿ ಮಾಡ್ತಾರಂತ ಈ ಕಾರ್ಯಕ್ರಮ ಬಹಳ ಅಭೂತಪೂರ್ವ ಪ್ರತಿಕ್ರಿಯೆಯನ್ನು ಹೊಂದಿದೆ. ಇವತ್ತು ಆರೋಗ್ಯ ರಕ್ಷಣೆಗೆ ನಮಗೆ ಸಾಕಷ್ಟು ಕಾಳಜಿ ವಹಿಸಬೇಕು ಅಂತಂದರೆ, ಯಾವುದೇ ರೋಗ ಬರದಂಗೆ ತಡಿಬೇಕು ಅಂತಂದರೆ ನಮ್ಮದು ದೇಹವನ್ನು ಸ್ವಸ್ಥವಾಗಿಟ್ಕೊಳ್ಬೇಕು. ಆ ನಿಟ್ಟಿನೊಳಗೆ ಆಯುರ್ವೇದದಲ್ಲಿ ಹೇಳ್ತದೆ, ವಾತಪಿತ್ತ ಕಫ ಸಮತೋಲನದಲ್ಲಿದ್ದರೆ ಆರೋಗ್ಯ, ವಾತಪಿತ್ತ ಕಫ ಅಸಮತೋಲನದಲ್ಲಿದ್ದರೆ ಅನಾರೋಗ್ಯ ಅಂತೇಳಿ. ಆಯುರ್ವೇದದಲ್ಲಿ ಮನೆಯೇ ಒಂದು ಔಷಧಾಲಯ ಆಗ್ಬೋದು. ನಮ್ಮ ಹೆಗ್ಗೇರಿ ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲ ಅಂತ ಡಾಕ್ಟರ್ ಎ ಎಸ್ ಪ್ರಶಾಂತ್ ಅವರು ಅದನ್ನೇ ಒತ್ತಿ ಹೇಳ್ತಿರ್ತಾರೆ. ನಮ್ಮ ಅಡುಗೆ ಮನೆಯಲ್ಲಿ ನಮ್ಮ ಗೃಹಿಣಿಯೇ ಒಬ್ಬ ವೈದ್ಯ ಆಗ್ಲಿಕ್ಕೆ ಸಾಧ್ಯ. ಅರಿಶಿನ ಇರ್ಬೋದು, ಶುಂಠಿ ಇರ್ಬೋದು, ತುಳಸಿ ಇರ್ಬೋದು, ಅಂದರೆ ಎಲ್ಲ ನಮ್ಮ ಒಂದು ಕೈತೋಟದೊಳಗೆ ಗಿಡಮೂಲಿಕೆಗಳನ್ನು ಸಸಿಗಳನ್ನು ನೆಟ್ಟು ಅವುಗಳನ್ನು ಪೋಷಣೆ ಮಾಡಿ ನಾವು ಕೂಡ ಮನೆ ಒಂದು ವೈದ್ಯವನ್ನು ಮಾಡಿಕೊಂಡು ಎಷ್ಟೋ ಸಣ್ಣಪುಟ್ಟ ಕಾಯಿಲೆಗಳಿಗೆ ನಾವು ಪರಿಹಾರ ತಗೊಳ್ಬೋದು. ಇವತ್ತು ಆಯುರ್ವೇದದಲ್ಲಿ ಖರ್ಚು ಭಾಳ ಮಾಡಬೇಕಾಗಿಲ್ಲ. ಆಮೇಲೆ ಒಂದು ಅಭಯ ನೀಡೋ ನಿಟ್ಟಿನೊಳಗೆ ವೈದ್ಯರು ಸಾಕಷ್ಟು ನಿಮಗೆ ಮನೆಯಲ್ಲಿ ಜಾಸ್ತಿ ಇರಲಿಕ್ಕೆ ಹೇಳ್ತಾರೆ. ಆಸ್ಪತ್ರೆಯೊಳಗಿರೋ ಅವಶ್ಯಕತೆ ಭಾಳ ಕಡಿಮೆ ಇರ್ತದೆ. ಆ ನಿಟ್ಟಿನೊಳಗೆ ಆಯುರ್ವೇದ ಭಾಳ ಅತ್ಯುತ್ತಮವಾದ್ದು ಅಂಥೇಳಿ ಹೇಳ್ತಾ ಇವತ್ತು ನಾವು ಪ್ರಾಣಾಯಾಮ ಕುರಿತಂತೆ ಮಾಹಿತಿ ಮಾಡಿಕೊಳ್ಳೋಣ. ಹೇಗೆ ಪ್ರಾಣಾಯಾಮ ನಮ್ಮ ಆರೋಗ್ಯವನ್ನು ಸ್ವಸ್ಥವಾಗಿರಲಿಕ್ಕೆ ಸಹಾಯ ಮಾಡ್ತದೆ, ಇದನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಶ್ರೀ ಕುಮಾರ್ ಹಿರಮಠ ಅವರು ಬಂದಾರ. ಹೆಗ್ಗೇರಿ ಆಯುರ್ವೇದ ಮಹಾವಿದ್ಯಾಲಯದೊಳಗೆ ಕುಮಾರ್ ಹಿರಮಠ ಅವರು ಯೋಗ ಶಿಕ್ಷಕರು ಮತ್ತು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗದೊಳಗೆ ಅಲ್ಲಿ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅದು ಋಷಿಮುನಿಗಳ ಕಾಲದಿಂದಲೂ ಕೂಡ ಯೋಗದಿಂದ ಎಷ್ಟು ಅನುಕೂಲ ಆಗಿದೆ, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ನಿಟ್ಟಿನೊಳಗೆ, ನಮ್ಮ ರಕ್ತ ಪರಿಚಲನೆಯನ್ನು ಸಮತಟ್ಟಾಗಿಟ್ಕೊಳ್ಳೋ ನಿಟ್ಟಿನೊಳಗೆ ಮತ್ತು ನಮ್ಮ ಎಲು ಕೀಲುಗಳು ಸರಿಯಾಗಿ ಬಹುದಿನಗಳ ಕಾಲ ಕೆಲಸ ಮಾಡೋ ನಿಟ್ಟಿನೊಳಗೆ ಯೋಗಾಸನ ಭಾಳ ನಮಗೆ ಸಹಕಾರಿ ಆಗ್ತದೆ. ಪ್ರಾಣಾಯಾಮ ಕುರಿತಂತೆ ಏನು ನಮಗೆ ಲಾಭಗಳಿದೆ ಅದನ್ನೆಲ್ಲ ವಿವರಿಸಲಿಕ್ಕೆ ಶ್ರೀ ಕುಮಾರ್ ಹಿರಮಠ ಅವರು ಬಂದಾರ. ನಮಸ್ಕಾರ ಕುಮಾರ್ ಹಿರಮಠ ಅವರು. ನಮಸ್ಕಾರ ಸರ್. ನೀವು ಸ್ವಾಸ್ಥ್ಯವೃತ್ತ ಮತ್ತು ಯೋಗ ವಿಭಾಗದಲ್ಲೂ ತಾವು ಕೆಲಸ ಮಾಡ್ತೀರಿ ಆಯುರ್ವೇದ ಕಾಲೇಜಿನೊಳಗೆ. ಆಯುರ್ವೇದ ವಿದ್ಯಾರ್ಥಿಗಳಿಗೆ ನೀವು ಬೋಧನೆ ಮಾಡ್ತೀರಿ ಯೋಗವನ್ನು, ಹೇಗೆ ಅದರ ಅವಶ್ಯಕತೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಹೆಂಗೆ ಬಂತದೆ? ಆಯುರ್ವೇದ ಮಹಾವಿದ್ಯಾಲಯದಲ್ಲಿ BAMS ಓದ್ತಿರತಕ್ಕಂಥ 7ನೇ ವರ್ಷದ ವಿದ್ಯಾರ್ಥಿಗಳಿಗೆ ಒಂದು ವಿಷಯವನ್ನು ಇಟ್ಟಿದ್ದಾರೆ ಸರ್, ಸ್ವಸ್ಥ ಮತ್ತು ಯೋಗ ಅಂತಕ್ಕಂಥದ್ದು. ಸ್ವಸ್ಥ ವೃತ್ತ ಮತ್ತು ಯೋಗ ಅಂತಕ್ಕಂಥದ್ದು ವಿಭಾಗದಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಅಂದರೆ ನಮ್ಮ ಶರೀರವನ್ನು ಯಾವ ರೀತಿಯಾಗಿ ಸ್ವಸ್ಥವಾಗಿಟ್ಕೋಬೇಕು, ಹಾಗೆಯೇ ನಾವು ದಿನಚರಿ ಋತುಚರಿ ಇಂಥವುಗಳನ್ನು ಮೇಲೆ ಸಾಕಷ್ಟು ಅದರ ಒಂದು ನಿಗಾ ವಹಿಸಿಕೊಂಡು ನಮ್ಮ ಆರೋಗ್ಯವನ್ನು ಹೇಗೆ ಕಾಯ್ಕೊಳ್ಬೇಕು ಅನ್ನೋದರ ದೃಷ್ಟಿಯಿಂದ ಈ ಒಂದು ವಿಷಯವನ್ನು ಸ್ವಸ್ಥತೆ ಯೋಗ ಮತ್ತು ವಿಭಾಗದಲ್ಲಿ 7ನೇ ವರ್ಷದ ವಿದ್ಯಾರ್ಥಿಗಳಿಗೆ ಇಟ್ಟುಕೊಂಡಿದ್ದಾರೆ. ಕುಮಾರ್ ಹಿರಮಠರೇ, ತಾವು ಯೋಗ ಶಿಕ್ಷಕರು, ಯೋಗವನ್ನು ವಿದ್ಯಾರ್ಥಿಗಳು ಬೋಧನೆ ಮಾಡ್ತೀರಿ, ತಮ್ಮ ಆರೋಗ್ಯವನ್ನು ಕೂಡ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ತಮ್ಮ ಆರೋಗ್ಯದ ಗುಟ್ಟೇನು, ಯೋಗ ಹೇಗೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋಕೆ ನಮ್ಮ ಸಹಕಾರಿ ಆಗ್ತದೆ, ಎಲ್ಲರಿಗೂ ಕೂಡ ಯೋಗ ಯಾಕೆ ಬೇಕು ಅದ್ರ ಮಾಹಿತಿ ಕೊಡ್ಬೋದಾ? ಸರ್, ಯೋಗ ಇವತ್ತು ಎಲ್ಲರಿಗೂ ಅತ್ಯವಶ್ಯಕವಾಗಿದೆ ಅಂತಕ್ಕಂಥದ್ದು. ಯೋಗ ಇವತ್ತು ಮನುಷ್ಯನ ಅವಿಭಾಜ್ಯ ಅಂಗವಾಗಿದೆ ಅಂತಕ್ಕಂಥದ್ದು. ಹಾಗಾಗಿ ಇವತ್ತು ದೈಹಿಕವಾಗಿ, ಮಾನಸಿಕವಾಗಿ, ಶಾರೀರಿಕವಾಗಿ, ಬೌದ್ಧಿಕವಾಗಿ, ಆಧ್ಯಾತ್ಮಿಕವಾಗಿ ನಾವು ನಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಬೇಕಂದ್ರೆ ಯೋಗ ಅತ್ಯವಶ್ಯಕವಾಗಿದೆ ಅಂತಕ್ಕಂಥದ್ದು. ಆ ಹಿನ್ನೆಲೆಯೊಳಗೆ ಇವತ್ತು ಭಾರತ ದೇಶ ಜಗತ್ತಿಗೆ ಕೊಟ್ಟಂಥ ದೊಡ್ಡ ಕೊಡುಗೆ ಏನು ಅಂತಂದರೆ ಇದು ನಮ್ಮ ಯೋಗ ಅಂತ ಹೇಳ್ಕೊಂತಕ್ಕಂಥದ್ದು. ಹಾಗಾಗಿ ಯೋಗದ ಪಿತಾಮಹರಾಗಿರ್ತಕ್ಕಂಥ ಪತಂಜಲಿ ಮುನಿ ಕೂಡ ಹೇಳ್ತಾನೆ ಏನು ಅಂತಂದರೆ, ಯೋಗ ಚಿತ್ತ ವೃತ್ತಿ ನಿರೋಧ, ನಮ್ಮ ಮನಸ್ಸನ್ನು ಏಕಾಗ್ರತೆ ತೆಗೆದುಕೊಂಡುವುದು ಯೋಗ ಅಂತೇಳಿ. ಹಾಗಾಗಿ ಇವತ್ತು ಎಲ್ಲ ಆಧುನಿಕ ಯುಗದಲ್ಲಿ, ತಂತ್ರಜ್ಞಾನ ಯುಗದಲ್ಲಿ ತನ್ನವನ್ನು ಮಾನಸಿಕವಾಗಿ ಸ್ಥಿರವಾಗಿಟ್ಟುಕೊಳ್ಬೇಕಂದ್ರೆ ಯೋಗ ಅತ್ಯವಶ್ಯಕವಾಗಿದೆ ಸರ್. ಆ ಹಿನ್ನೆಲೆಯಾಗಿ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಕಳೆದ ಸುಮಾರು 11 ಕಾಲದಿಂದ ಆಚರಿಸಿಕೊಂಡು ಬಂದಿದ್ದಾರೆ. ಈ ವರ್ಷ ನಾವು 11 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕೂಡ ಆಚರಣೆ ಮಾಡಿದ್ದೀವಿ. ಪತಂಜಲಿ ಮುನಿಗಳು ಹೇಳೋ ಪ್ರಕಾರ ಅಷ್ಟಾಂಗ ಯೋಗಗಳು ಇದಾವೆ, ಅಂದರೆ ಆ 8 ಪ್ರಕಾರಗಳೇನಿದೆ ಅಲ್ಲ ಸರ್, ಯೋಗಗಳಿಂದ ನಮ್ಮ ಒಂದು ಶರೀರವನ್ನು ಉತ್ತಮವಾಗಿ ಇಟ್ಕೊಳ್ಬೇಕು. ಗುರು ರಾಮದೇವ್ ಅವರು ಇವತ್ತು ಜನಪ್ರಿಯರಾಗಿದ್ದಾರೆ, ಆಮೇಲೆ ಸಾಕಷ್ಟು ಕಡೆ ಎಲ್ಲ ಶಿಬಿರಗಳನ್ನು ಮಾಡಿದ್ದಾರೆ. ಅವ್ರದ್ದೊಂದು ದೊಡ್ಡ ಕಾಣಿಕೆ ಅಂದರೆ ಉತ್ತಮ ಆರೋಗ್ಯವನ್ನು ಎಲ್ಲರಿಗೂ ನೀಡಿರುವಂಥದ್ದು ಯೋಗದ ಮುಖಾಂತರ. ಆ ನಿಟ್ಟಿನೊಳಗೆ ಈ ಇವತ್ತು ನಾವು ಚರ್ಚೆ ಮಾಡೋಣ ಪ್ರಾಣಾಯಾಮ ಕುರಿತಂತೆ. ಪ್ರಾಣಾಯಾಮ ಅಂದರೆ ಏನು, ಹೇಗೆ ಈ ಪ್ರಾಣವಾಯು ನಮ್ಮ ದೇಹಕ್ಕೆ ಅಗತ್ಯವಾಗಿದೆ, ಅದನ್ನು ಸಮ ಪ್ರಮಾಣದಲ್ಲಿ ಕೊಡೋದೇ ಪ್ರಾಣಾಯಾಮ, ಅದು ಏನು, ಅದರ ವಿವರವನ್ನು ಹೇಳಿ. ಪತಂಜಲಿ ಮುನಿಗಳು ಏನು ಹೇಳ್ತಾರೆ ಮತ್ತು ಅದನ್ನು ವೈಯಕ್ತಿಕವಾಗಿ ತಾವೆಲ್ಲ ಅನುಭವಿಸಿದ್ದೀರಿ, ಹೌದು ಸರ್, ಪ್ರಾಣಾಯಾಮದ ಲಾಭಗಳೇನು? ಹಾಂ ಸರ್, ಮುಖ್ಯವಾಗಿ ಸರ್ ಇಲ್ಲಿ ನಮ್ಮ ವಿತಾಮಾಗಿರ್ತಕ್ಕಂಥ ಪತಂಜಲಿ ಮುನಿ ಕೂಡ ಅಷ್ಟಾಂಗದಲ್ಲಿ ಹೇಳ್ತಾರೆ, ಯಮ, ನಿಯಮ, ಆಸನ, ಪ್ರಾಣಾಯಾಮ ಅಂತಕ್ಕಂಥ 4 ಭಾಗ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತಕ್ಕಂಥ 8 ಅಂಗಗಳು. ಅದರಲ್ಲಿ 4 ಭಾಗ ಇರತಕ್ಕಂಥದ್ದು ಪ್ರಾಣಾಯಾಮ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾದ್ರೆ ಪ್ರಾಣಾಯಾಮ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಶ್ಲೋಕವನ್ನು ಹೇಳ್ತಾರೆ ಏನು ಅಂತಂದ್ರೆ, ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸಯೋ ಗತಿ ವಿಚ್ಛೋದಃ ಪ್ರಾಣಾಯಾಮ. ಅಂದ್ರೆ ಒಬ್ಬ ಆರೋಗ್ಯವಂತ ಮನುಷ್ಯನ ದೇಹದಲ್ಲಿ 1 ಸರಾಸರಿ 14-16 ಬಾರಿ ಉಸಿರಾಟ ಮಾಡ್ತಾನೆ. ಈ ಉಸಿರಾಟದ ಗತಿಯನ್ನ ಕಡಿಮೆ ಮಾಡುವುದೇ ಪ್ರಾಣಾಯಾಮ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಉಸಿರಾಟವನ್ನು ಒಂದು ನಿಧಾನಗತಿಗೆ ತೆಗೆದು ಹೊಂದೋದಕ್ಕೆ ನಾವು ಪ್ರಾಣಾಯಾಮ ಅಂತ ಹೇಳ್ತೀವಿ. ಅಥವಾ ಇನ್ನೂ ನಾವು ಸರಳವಾಗಿ ಹೇಳೋದಂದ್ರೆ ಪ್ರಾಣ ಅಂದ್ರೆ ಉಸಿರು, ಆಯಾಮ ಅಂದ್ರೆ ವಿಸ್ತಾರ, ನಮ್ಮ ಉಸಿರನ್ನು ವಿಸ್ತಾರ ಮಾಡೋದಕ್ಕಾಗಿ ನಾವು ಪ್ರಾಣಾಯಾಮ ಅಂತ ಹೇಳ್ತೀವಿ. ಇದರಿಂದ ಸಾಕಷ್ಟು ನಮ್ಮದಲ್ಲಿರ್ತಕ್ಕಂಥ ಕೆಲವೊಂದು ಸಣ್ಣ ಪುಟ್ಟ ವ್ಯಾಧಿಗಳನ್ನು ನಿವಾರಿಸಿಕೊಳ್ಳಲು ಪ್ರಾಣಾಯಾಮ ಬಹಳಷ್ಟು ಉಪಯುಕ್ತವಾಗಿದೆ ಅಂತ ಹೇಳ್ಬೋದು. ಕುಮಾರ್ ಹಿರಮಠ ಅವರೇ, ಅಂದರೆ ನಮ್ಮ ಪತಂಜಲಿ ಮುನಿಗಳ ಪ್ರಕಾರ ಪ್ರಾಣಾಯಾಮಕ್ಕೆ 4 ಸ್ಥಾನ ಇದೆ. ಪ್ರಾಣಾಯಾಮದಿಂದ ನಮ್ದು ಅಂದ್ರೆ ಆಮ್ಲಜನಕ ಸಮ ಪ್ರಮಾಣದೊಳಗೆ ಪ್ರಾಣವಾಯು ಅಂತೀವಲ್ಲ ಅದು ದೇಹಕ್ಕೆ ದೊರೀತದೆ. ಮತ್ತೆ ಎಲ್ಲಾದ್ರೂ ಈಗ ನೋಡ್ರಿ ಎಷ್ಟೋ ನಮಗೆ ಸಮ ಪ್ರಮಾಣ ಎಲ್ಲಿ ಇಲ್ಲ, ರಕ್ತ ಪರಿಚಲನೆ ಸಮ ಪ್ರಮಾಣದಲ್ಲಿಲ್ಲ, ಏನೋ ಅಂದ್ರೆ ಎಲ್ಲಿ ಏನಾಗ್ತದ ಅಲ್ಲಿರುವಂತಹ ಜೀವಕೋಶಕ್ಕೆ ತೊಂದರೆ ಆಗ್ತದೆ, ಆ ಜೀವಕೋಶ ರೋಗಗ್ರಸ್ತ ಆಗ್ತದೆ. ಆಮೇಲೆ ಹೇಳಕ್ಕಾಗೋದಿಲ್ಲ ಏನ್ ಬರ್ ಇವತ್ತು ಕ್ಯಾನ್ಸರ್ ಎಷ್ಟು ಸಾಮಾನ್ಯವಾಗಿವೆ. ನಮ್ಮ ಊಟದ ಪದ್ಧತಿನೂ ಹಂಗೆ ಇದೆ, ರಾಸಾಯನಿಕ ಯುಕ್ತ ಆಹಾರ ಊಟ ಮಾಡ್ತೀವಿ, ಮತ್ತೆ ನಾವು ರಕ್ತ ಪರಿಚಲನೆಗೂ ಕೂಡ ನಾವು ಗಮನ ಕೊಡಲಿಲ್ಲ, ಪ್ರಾಣವಾಯುಗೂ ಗಮನ ಕೊಡಲಿಲ್ಲ ಅಂದ್ರೆ ಖಂಡಿತವಾಗಿ ಕೂಡ ಒಂದಿಲ್ಲ ಒಂದು ರೋಗ ತುತ್ತಾಗ್ತೀವಿ. ಖಂಡಿತ ಅದಕ್ಕೆ ನಾವು ಬಹಳ ಕಾಳಜಿ ವಹಿಸಬೇಕು ನಮ್ಮ ಊಟದ ಕಡೆ, ಹಾಗೆಯೇ ಈ ಯೋಗದ ಕಡೆ ನಮ್ಮ ಲಕ್ಷ್ಯ ಇರಬೇಕು ಅಂತ ಹೇಳ್ತಾ, ಈಗ ನೀವು ಪ್ರಾಣಾಯಾಮ ಬಗ್ಗೆ ಹೇಳ್ತಾ ಇದ್ದೀರಿ, ಈ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಏನ್ ಲಾಭ ಆಗ್ತದೆ, ಯಾಕೆ ಮಾಡ್ಬೇಕ್ರಿ ಅದನ್ನ? ಸರ್, ಬಹಳ ತುಂಬಾ ಉತ್ತಮವಂತ ಪ್ರಶ್ನೆ ಕೇಳಿದ್ರಿ ಸರ್. ಪ್ರಾಣಾಯಾಮವನ್ನ ಯಾಕೆ ಮಾಡಬೇಕು ಅಂತಕ್ಕಂಥದ್ದು, ಪ್ರಾಣಾಯಾಮವು ದೇಹದ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಒಂದು ಉಸಿರಾಟದ ಕ್ರಿಯೆಯನ್ನು ಕೇಂದ್ರೀಕರಿಸಿ ಮಾಡತಕ್ಕಂಥ ಒಂದು ಅಭ್ಯಾಸವಾಗಿದೆ ಅಂತಕ್ಕಂಥದ್ದು. ಹಾಗೂ ಇದು ಮನುಷ್ಯನ ದೇಹದಲ್ಲಿ ಎಲ್ಲಿವರೆಗೆ ಉಸಿರು ಇರುವುದೋ ಅಲ್ಲಿವರೆಗೆ ಅವನು ಆಯುಷ್ಯವನ್ನು ಪಡೆದುಕೊಂಡು ಜೀವಂತವಾಗಿರುತ್ತಾನೆ. ಹೀಗಾಗಿ ನಾವುಗಳು ದೀರ್ಘಾಯುಷ್ಯಗಳಾಗಬೇಕಾದ್ರೆ ಈ ಪ್ರಾಣಾಯಾಮ ಅಭ್ಯಾಸವು ನಮಗೆ ಬಹಳಷ್ಟು ಮುಖ್ಯ ಅಂತಕ್ಕಂಥದ್ದು. ಹಾಗಾದರೆ ಈ ಪ್ರಾಣಾಯಾಮವನ್ನು ಕಲಿಬೇಕಂದ್ರೆ ಯಾವುದಾದ್ರೂ ಒಬ್ಬ ಗುರುವಿನ ಮುಖಾಂತರವಾಗಿ ನಾವು ಕಲಿತುಕೊಂಡಾಗ, ಅಭ್ಯಾಸ ಮಾಡಿದಾಗ ಅದು ಪ್ರಾಣಾಯಾಮ ಸರಿಯಾದ ಒಂದು ರೀತಿಯಲ್ಲಿ ಒದಗುತ್ತದೆ ಅಂತಕ್ಕಂಥದ್ದು. ನಂತರ ನಮಗೆ ಬರೀ ಆಯುಷ್ಯ ಅಲ್ಲದೆ ದೇಹದ ರೋಗ ನಿರೋಧಕ ಶಕ್ತಿಯು ಕೂಡ ವೃದ್ಧಿಯಾಗುತ್ತದೆ ಅಂತಕ್ಕಂಥದ್ದು. ಹಾಗಾಗಿ ನಾವು ಪ್ರಾಣಾಯಾಮವನ್ನು ಮಾಡಬೇಕು ಅಂತಕ್ಕಂಥದ್ದು, ಮತ್ತು ಕ್ರಮಬದ್ಧವಂತ ರೀತಿಯಲ್ಲಿ ಪ್ರಾಣವನ್ನು ಮಾಡಬೇಕು ಅಂತಕ್ಕಂಥದ್ದು. ಈಗ ಕುಮಾರ್ ಹಿರಮಠ ಅವರೇ, ಈಗ ಸಮಯ ಕೂಡ ಬಹಳ ಮುಖ್ಯ. ನಾವು ಯಾವಾಗಲೂ ಕೂಡ ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡಿದ್ರೆ ಚಲೋ, ನೀವು ಮಧ್ಯಾಹ್ನ ಸಂಜೆ ವಾಕಿಂಗ್ ಮಾಡಿದ್ರೆ ಅದರಷ್ಟು ಪರಿಣಾಮಕಾರಿ ಆಗಿರೋದಿಲ್ಲ. ಹಂಗಾಗಿ ಬೆಳಗಿನ ವಾತಾವರಣದೊಳಗೆ ನಮ್ಮ ಹೃದಯ ಹೇಳ್ತಂತ, ನನಗಾಗಿ ನೀ ನಡೆ, ನಿನಗಾಗಿ ನಾನು ನಡೀತೀನಿ ಅಂತೀನಿ, ಬ್ರಾಹ್ಮಿ ಮುಹೂರ್ತದೊಳಗೆ. ಅದಕ್ಕೆ ಅದು ಏನಾಗ್ತದೆ, ಬೆಳಿಗ್ಗೆ ವಾಯುವಿಹಾರಕ್ಕೆ ಹೋಗೋರು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯದ. 3-4 ಕಿಲೋಮೀಟರ್ ಹೋಗಿ ಬಂದ್ರೆ ಅಥವಾ ಒಂದು 2 ಕಿಲೋಮೀಟರ್ ಆದ್ರೂ ಹೋಗಿ ಬಂದ್ರೆ ಆರೋಗ್ಯಕ್ಕೆ ಒಂದು ಒಳ್ಳೆ ಬುನಾದಿ ಹಾಕಿದಂಗೆ. ಯಾವ ಸಮಯದಲ್ಲಿ ಪ್ರಾಣಾಯಾಮ ಮಾಡಬೇಕು, ಇದು ಬಹಳ ಮುಖ್ಯವಾಗಿರುವಂಥದ್ದು. ಪ್ರಾಣಾಯಾಮ ನಮಗೆ ಅದು ಪ್ರಾಣವಾಯು ಸರಿಯಾಗಿ ತಲುಪಬೇಕಲ್ಲ, ಸಾಕಷ್ಟು ಮುದ್ರೆಗಳನ್ನು ಹಾಕೊಂಡು ಮಾಡಬೇಕಾಗ್ತದೆ. ಏನದು ಪ್ರಾಣಾಯಾಮ, ಏನೇನು ಮುದ್ರೆಗಳೇನು ಹಾಕ್ಬೇಕು, ಮತ್ತೆ ಏನು ಆಕ್ಚುಲಿ ಅದರಿಂದ ಯಾವ ಸಮಯದೊಳಗೆ ಪ್ರಾಣಾಯಾಮ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀರಿ? ಪ್ರಾಣಾಯಾಮವನ್ನು ಸಾಮಾನ್ಯವಾಗಿ ನಾವು ಬೆಳಗಿನ ಜಾವದಲ್ಲಿ ಮಾಡಬೇಕು ಅಂತಕ್ಕಂಥದ್ದು, ಅಂದ್ರೆ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿ ಮಾಡಿದ್ರೆ ಬಹಳ ಉತ್ತಮ ಅಂತಕ್ಕಂಥದ್ದು ಒಂದು. ಅಥವಾ ನಮಗೆ ಮುಂಜಾನೆ ಆಗ್ಲಿಕ್ಕೆ ಅಂತಂದ್ರೆ ಸಾಯಂಕಾಲ ಸಮಯದಲ್ಲಿ ಕೂಡ ಮಾಡಬಹುದು ಅಂತಕ್ಕಂಥದ್ದು. ಪ್ರಾಣಾಯಾಮ ಮಾಡ್ಬೇಕಾದ್ರೆ ಯಾವಾಗಲೂ ನಾವು ಕಲೆ ಹೊಟ್ಟೆ ಇರಬೇಕು ಅಂತಕ್ಕಂಥದ್ದು, ಅಂದಾಗ ಮಾತ್ರ ಪ್ರಾಣಾಯಾಮ ಮಾಡೋದಕ್ಕೆ ಸಾರ್ಥಕ ಆಗತ್ತೆ. ಹಾಗಾಗಿ ನಾವು ಬೆಳಗಿನ ಸಮಯದಲ್ಲಿ ಮಾಡಿದ್ರೆ ಉತ್ತಮ ಅಥವಾ ಸಾಯಂಕಾಲ ಮಾಡಿದ ಸಮಯದಲ್ಲಿ ಉತ್ತಮ ಅಂತಕ್ಕಂಥದ್ದು. ಮುಖ್ಯವಾಗಿ ಎಲ್ಲಕ್ಕಿಂತ ಮುಖ್ಯವಾಗಿರ್ತಕ್ಕಂಥ ಪ್ರಾಣಾಯಾಮ ನಾಡಿಶುದ್ಧಿ ಪ್ರಾಣಾಯಾಮ ಅಂತ ಹೇಳ್ತೀವಿ ನಾವು. ನಾಡಿಶುದ್ಧಿ, ನಾಡಿ ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ನರಗಳು ಅಂತಕ್ಕಂಥದ್ದು. ನಮ್ಮ ದೇಹದಲ್ಲಿ 72,000 ನರಗಳು ಇರ್ತವೆ. ಆ ನರನಾಡಿಗಳನ್ನು ಶುದ್ಧೀಕರಣ ಮಾಡುವ ಸಂಬಂಧ ಒಂದು ಪ್ರಾಣಾಯಾಮ, ಇದಕ್ಕೆ ನಾವು ನಾಡಿಶುದ್ಧಿ ಪ್ರಾಣಾಯಾಮ ಅಂತ ಹೇಳ್ತೀವಿ. ಈ ನಾಡಿಶುದ್ಧಿ ಪ್ರಾಣಾಯಾಮನ ಹೇಗೆ ಮಾಡಬೇಕು ಅಂತಂದರೆ, ನಾವು ಯಾವುದಾದ್ರೂ ಸ್ಥಿರವಾದ ಆಸನದಲ್ಲಿ ಸುಖಾಸನ, ಪದ್ಮಾಸನ, ವಜ್ರಾಸನದಲ್ಲಿ ಕೂತ್ಕೊಬಿಟ್ಟು ಎಡಗೈಯಿಂದ ಧ್ಯಾನ ಮುದ್ರೆ ಮಾಡಿ, ಅಂದರೆ ತೋರು ಬೆರಳು ಮತ್ತು ಹೆಬ್ಬೆರಳನ್ನು ಕೂಡಿಸಿಕೊಂಡು ಉಳಿದ ಮೂರು ಬೆರಳುಗಳನ್ನು ನೇರವಾಗಿ ಮಾಡಿ, ಅಂದರೆ ಮಧ್ಯದ ಬೆರಳು ಮತ್ತು ಉಂಗುರು ಬೆರಳು, ಕಿರು ಬೆರಳುಗಳನ್ನು. ನಂತರ ಬಲಗೈಯಿಂದ ನಾಸಿಕ ಮುದ್ರ ಅಂತ ಹೇಳ್ತೀವಿ, ಅಂದರೆ ತೋರು ಬೆರಳು ಮತ್ತು ಹೆಬ್ಬೆರಳನ್ನು ಮಡಿಸಿಬಿಟ್ಟು ನಿಧಾನವಾಗಿ ನಮ್ಮ ಹೆಬ್ಬೆರಳಿನಿಂದ ಬಲಹಣದಿಂದ ಬಂದ್ ಮಾಡಿ, ನಿಧಾನವಾಗಿ ಎಡಗಳಿಂದ ಉಸಿರನ್ನು ಹೊರಹಾಕಿ, ಮತ್ತೆ ನಿಧಾನವಾಗಿ ಎಡಗಳಿಂದ ಉಸಿರು ತೆಗೆದುಕೊಂತ ಹೋಗಿ, ನಂತರ ಕಿರು ಬೆರಳು ಮತ್ತು ಉಂಗುರು ಬೆರಳಿಂದ ಎಡಗಳಿಂದ ಬಂದ್ ಮಾಡಿ, ಮತ್ತೆ ನಿಧಾನವಾಗಿ ಬಲವಣದ ಉಸಿರನ್ನು ಹೊರಹಾಕ್ತಾ ಹೋಗುದು. ಹಾಗೇನೆ ಮತ್ತೆ ನಿಧಾನವಾಗಿ ಬಲಗಳಿಂದ ಉಸಿರು ತೆಗೆದುಕೊಂಡು, ಮತ್ತೆ ನಿಧಾನವಾಗಿ ಬಲಹಣದಿಂದ ಬಂದ್ ಮಾಡಿ, ಮತ್ತೆ ನಿಧಾನವಾಗಿ ಎಡಗಳಿಂದ ಉಸಿರನ್ನು ಹೊರಹಾಕುವುದು. ಇದು ಒಂದು ಸುತ್ತಾಯಿತು. ಇದರಂಗೆ ನಾವು ಪ್ರತಿನಿತ್ಯ 2 ಹೊತ್ತು ಸುಮಾರು 10-15 ರೌಂಡ್ ಮಾಡಿದ್ದೇ ಆದರೆ ನಮ್ಮ ದೇಹಲಿರ್ತಕ್ಕಂಥ ರಕ್ತದೊತ್ತಡ ಆಗಿರ್ಬೋದು, ಅಥವಾ ಮಾನಸಿಕ ಕಾಯಿಲೆಗಳಾಗಿರ್ಬೋದು, ಅಥವಾ ಉಸಿರಾಟ ತೊಂದರೆಗಳಾಗಿರ್ಬೋದು, ಅಥವಾ ಸಕ್ಕರೆ ಕಾಯಿಲೆಗಳಾಗಿರ್ಬೋದು, ಇವೆಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಇದೊಂದು ಮುಖ್ಯವಾದಂಥ ಪ್ರಾಣಾಯಾಮ. ಈ ರೀತಿಯಂಥ ವಿಧಾನದಲ್ಲಿ ಈ ಪ್ರಾಣಾಯಾಮ ಮಾಡಬೇಕು ಅಂತಕ್ಕಂಥದ್ದು. ಇದು ನಮ್ಮ ದೇಹದಲ್ಲಿ ಯಾವ ರೀತಿಯಾಗಿ ವೈಜ್ಞಾನಿಕವಾಗಿ ಪರಿಣಾಮ ಆಗ್ತದೆ ಅಂದರೆ, ನಮ್ಮ ದೇಹದಲ್ಲಿ ಷಟ್ಚಕ್ರಗಳು ಅಂತ ಇರ್ತವೆ. ಷಟ್ಚಕ್ರಗಳು ಅಂತಕ್ಕಂಥದ್ದು 6 ಚಕ್ರಗಳು ಅಂತಕ್ಕಂಥದ್ದು: ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹುತ ಚಕ್ರ, ವಿಶುದ್ಧ ಚಕ್ರ, ಸಹಸ್ರ ಚಕ್ರ. ಈ ಚಕ್ರಗಳ ಮುಖಾಂತರ ಪ್ರಾಣಾಯಾಮ ಉಸಿರು ಆ ಗ್ಲಾನ್ಸ್ಗೆ ತಲುಪಿದಾಗ ನಮ್ಮಲ್ಲಿರ್ತಕ್ಕ ರಕ್ತದೊತ್ತಡ ಆಗಿರ್ಬೋದು ಅಥವಾ ಉಸಿರಾಟ ತೊಂದರೆಗಳಾಗಿರ್ಬೋದು, ಸಕ್ಕರೆ ಕಾಯಿಲೆಗಳಾಗಿರ್ಬೋದು, ಇಂಥ ಒಂದು ವ್ಯಾಧಿಗಳನ್ನು ನಿವಾರಿಸಲು ಈ ಪ್ರಾಣಾಯಾಮ ಬಹಳಷ್ಟು ಸಹಕಾರವಾಗುತ್ತೆ ಅಂತಕ್ಕಂಥದ್ದು. ಹಾಗೆ ಇದ್ರ ಮುಂದುವರೆದು ನಾವು ಹೇಳ್ತೀವಿ ಏನಂದ್ರೆ, ಅಷ್ಟಕುಂಭಕ ಪ್ರಾಣಾಯಾಮಗಳು ಅಂತ ಹೇಳ್ತೀವಿ. ಅದರಲ್ಲಿ 8 ಪ್ರಾಣಾಯಾಮಗಳು ಬರ್ತವೆ: ಸೂರ್ಯಭೇದನ ಪ್ರಾಣಾಯಾಮ, ಉಜ್ಜಾಯಿ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮ, ಭಸ್ತ್ರಿಕ ಪ್ರಾಣಾಯಾಮ, ಸೀತಳೆ ಪ್ರಾಣಾಯಾಮ, ಸಿತ್ಕಾಯಿ ಪ್ರಾಣಾಯಾಮ, ಮೂರ್ಛ ಪ್ರಾಣಾಯಾಮ, ಪ್ಲಾವಿನಿ ಪ್ರಾಣಾಯಾಮ ಅಂತಕ್ಕಂಥದ್ದು. ಆದರೆ ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಪ್ರಾಣಾಯಾಮ ನಾಡಿಶುದ್ಧಿ ಪ್ರಾಣಾಯಾಮ ಮಾಡಿದರೆ ಸಾಕು, ನಮ್ಮ ದೇಹಲಿರ್ತಕ್ಕಂಥ ಕೆಲವೊಂದು ಸಣ್ಣಪುಟ್ಟ ವ್ಯಾಧಿಗಳನ್ನು ನಿವಾರಿಸಿಕೊಳ್ಳಲು ಸಾಧ್ಯತೆ ಇರತಕ್ಕಂಥದ್ದು. ಕುಮಾರ್ ಏರ್ಮಠ ಅವರೇ, ಬಹಳ ಅಂದರೆ ಅತ್ಯುತ್ತಮ ಮಾಹಿತಿ ನೀಡ್ತಾ ಇದ್ದೀರಿ. ಈಗ ಮುಖ್ಯವಾಗಿ ಪ್ರಾಣಾಯಾಮ ಬಹುಶಃ ಸಾಕಷ್ಟು ಜನಕ್ಕೆ ಎಲ್ಲರಿಗೂ ಬೇಕು, ಆದರೂ ಕೆಲವೊಂದು ಜನರಿಗೆ ಪ್ರಾಣಾಯಾಮ ಮಾಡೋದು ಬೇಡ ಅಂದರೆ, ಕೆಲವೊಂದಿಷ್ಟು ತೊಂದರೆ ಇರೋರಿಗೆ, ಆರೋಗ್ಯದ ತೊಂದರೆ ಇದ್ದಾಗ ಕೆಲವೊಂದಿಷ್ಟು ಪ್ರಾಣಾಯಾಮ ಮಾಡೋದು ಬೇಡ ಅಂತ ಹೇಳ್ತಾರೆ. ಅದು ಬಹಳ ಮುಖ್ಯವಾಗಿದೆ. ಯಾರು ಮಾಡಬಾರ್ದು ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಯಾರು ಪ್ರಾಣಾಯಾಮ ಮಾಡಬಾರ್ದು? ಮುಖ್ಯವಾಗಿ ಯಾರು ಪ್ರಾಣಾಯಾಮ ಮಾಡಬಾರ್ದು ಮತ್ತು ಮಾಡಬೇಕು ಅಂತಕ್ಕಂಥದ್ದನ್ನು ಎರಡನ್ನೂ ಹೇಳ್ತೀನಿ. ಮುಖ್ಯವಾಗಿ ಯಾರು ಮಾಡಬೇಕಂದ್ರೆ, ಮೂಗಿನ 2 ಹೊರಳುಗಳು ಸ್ವಚ್ಛ ಇದ್ದವರು ಎಲ್ಲ ಪ್ರಾಣಾಯಾಮ ಮಾಡಬಹುದು ಅಂತಕ್ಕಂಥದ್ದು. ಇನ್ನು ಯಾರು ಮಾಡಬಾರ್ದು ಅಂತಂದರೆ, ಶೀತ, ನೆಗಡಿ, ಕೆಮ್ಮು ಅಥವಾ ಧಮ್ಮು ಇಂಥವ್ರು ಸಿವಿಯರ್ ಇದ್ದಕ್ಕಂಥವ್ರು ಮಾಡಬಾರ್ದು ಅಂತಕ್ಕಂಥ, ಅವರು ಕೂಡ ಮಾಡಬೇಕು, ಅವರು ವೈದ್ಯರ ಸಲಹೆ ತೆಗೆದುಕೊಂಡು ಮಾಡಬೇಕು ಅಂತಕ್ಕಂಥದ್ದು. ಹಾಗಾಗಿ ಇವತ್ತು ಆ ಒಂದು ಪ್ರಾಣಾಯಾಮಗಳನ್ನು ಸಂದರ್ಭಾನುಸಾರವಾಗಿ ಮತ್ತು ಆ ಒಂದು ಕಾಯಿಲೆಗಳ ಅನುಸಾರವಾಗಿ ಮಾಡಿದ್ದೇ ಆದರೆ ರೋಗಗಳು ಖಂಡಿತವಾಗಿ ಹೋಗ್ತವೆ ಅಂತಕ್ಕಂಥದ್ದು ಒಂದು ವಿಚಾರ. ತದನಂತರ ಈ ಪ್ರಾಣಾಯಾಮ ಮಾಡುವಾಗ ನಾವು ಬಹಳ ಒಂದು ಎಚ್ಚರಿಕೆಯಿಂದ ಮಾಡಬೇಕು ಅಂತಕ್ಕಂಥದ್ದು. ಹಾಗಾಗಿ ನಾವು ಹಠಯೋಗ ಪ್ರದೀಪಕರಲ್ಲಿ ಸ್ವಾತ್ಮಾರಾಮರು ಹೇಳ್ತಾರೆ ಏನು ಅಂತಂದ್ರೆ, ಒಂದು ಶ್ಲೋಕವನ್ನು ಹೇಳ್ತಾರೆ: ಪ್ರಾಣಾಯಾಮನ ಯುಕ್ತೇನ ಸರ್ವರೋಗೋ ರಕ್ಷೋ ಭವತಿ, ಆಯುಕ್ತ ಅಭ್ಯಾಸ ಯೋಗೇನ ಸರ್ವರೋಗೋ ಸಮದ್ಭವ. ಅಂದರೆ ಸರಿಯಾದ ಪ್ರಾಣಾಯಾಮ ಅಭ್ಯಾಸದಿಂದ ಎಲ್ಲ ರೀತಿಯ ರೋಗಗಳು ನಾಶವಾಗುತ್ತವೆ ಅಂತಕ್ಕಂಥದ್ದು. ಸರಿಯಾದ ಅಯೋಗ್ಯವರ್ತಕ್ಕಂಥ ಪ್ರಾಣಾಯಾಮದ ಅಭ್ಯಾಸದಿಂದ ಎಲ್ಲ ರೀತಿಯ ರೋಗಗಳು ಉಂಟಾಗುತ್ತವೆ ಅಂತಕ್ಕಂಥದ್ದು. ಹಾಗಂದರೆ ನಾವು ಸರಿಯಾದ ರೀತಿಯಲ್ಲಿ ಪ್ರಾಣಾಯಾಮ ಮಾಡಿದರೆ ರೋಗಗಳು ಹೋಗ್ತವೆ, ನಾವು ತಪ್ಪು ರೀತಿಯಾಗಿ ಪ್ರಾಣಾಯಾಮ ಮಾಡಿದರೆ ರೋಗಗಳು ಮತ್ತೆ ಮರಳಿಸ್ತವೆ ಅಂತಕ್ಕಂಥದ್ದು. ಹಾಗಾಗಿ ಈ ಒಂದು ಉಪದೇಶನ ನಾನು ಹೇಳ್ತಾ, ತಾವೆಲ್ಲರೂ ಈ ಒಂದು ಪ್ರಾಣಾಯಾಮ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾಡಬೇಕು, ಗುರುಮುಖಿಯನ್ನು ಕಲಿತುಕೊಂಡಾಗ ಮಾತ್ರ ಅದು ಪ್ರಾಣಾಯಾಮ ಸಾರ್ಥಕ ಆಗ್ತದೆ. ಸೊ ಪ್ರಾಣಾಯಾಮ ಬಹಳ ಒಂದು ಮುಖ್ಯ ಅಂತಕ್ಕಂಥದ್ದನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಬಹಳ ಸಂತೋಷ ಕುಮಾರ್ ಹೇಳ್ಬಿಟ್ಟು ಅವರೇ, ಇಲ್ಲಿ ತನಕ ನಮ್ಮ ಅಂಗೈಲ ಆಯುರ್ವೇದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಅತ್ಯುತ್ತಮ ಒಂದು ಮಾಹಿತಿ ನೀಡಿದ್ದಾರೆ ನಮ್ಮೆಲ್ಲ ಆತ್ಮೀಯ ಕೇಳುವ ಪರವಾಗಿ. ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಪ್ರಾಣಾಯಾಮದ ಮಹತ್ವ ಈ ಕುರಿತು ಕುಮಾರಸ್ವಾಮಿ ಹಿರಮಠ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಈ ವಾರದ ಪ್ರಶ್ನೆ: ಪ್ರಾಣಾಯಾಮಕ್ಕೆ ಉತ್ತಮ ಸಮಯ ಯಾವುದು? ಪ್ರಶ್ನೆ ಮತ್ತೊಮ್ಮೆ: ಪ್ರಾಣಾಯಾಮಕ್ಕೆ ಉತ್ತಮ ಸಮಯ ಯಾವುದು? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಒಂದು ವಾರದ ಒಳಗಾಗಿ ಅಂಗೈಯಲ್ಲಿ ಆಯುರ್ವೇದ ಸರಣಿ ಕಾರ್ಯಕ್ರಮ ರಸಪ್ರಶ್ನೆ ವಿಭಾಗ ಹೆಗ್ಗೇರಿ ಆಯುರ್ವೇದ ಕಾಲೇಜ್ ಮತ್ತು ಆಸ್ಪತ್ರೆ ಹೆಗ್ಗೇರಿ ಬಡಾವಣೆ ಹಳೆ ಹುಬ್ಬಳ್ಳಿ ಹುಬ್ಬಳ್ಳಿ 580024 ಈ ವಿಳಾಸಕ್ಕೆ ತಲುಪಿಸಬೇಕು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೀನ, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಅಂಗೈಯಲ್ಲಿ ಆಯುರ್ವೇದ. ವಾತ ಪಿತ್ತ ಕಫ ಸಮತೋಲನವೇ ಆರೋಗ್ಯ. ಮೆಣಸು ಶುಂಠಿ ಅಲವೇರಾ ಜೀರಿಗೆ ಇಂಗು ತೆಂಗು ನಿಸರ್ಗವೇ ಇದೆ ಔಷಧಾಲಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಪೌಷ್ಟಿಕ ಆಹಾರ ಮತ್ತು ಆರೋಗ್ಯ ಈ ಕುರಿತು ಹಾವೇರಿಯ ದೇವಿ ಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಾಂತ್ರಿಕತೆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಪ್ರೊಫೆಸರ್ ಸುಕ್ತಿಜಾ ಎಂಪಿ ಅವರೊಂದಿಗೆ ಸಂದರ್ಶನ. ಮುಂದಿನ ಭಾಗವನ್ನು ಕೇಳುವಿರಿ. ಸಂದರ್ಶಿಸುವವರು ಶರಣಬಸವ ಚೋಳಿನ್. ಆತ್ಮೀಯ ಕೇಳುಗರೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಅತ್ಯುತ್ತಮ ಮಾಹಿತಿ ನೀಡ್ತಾ ಇದ್ದಾರೆ ಸುತ್ತಿಜ್ ಅವರೇ. ಅಂದ್ರೆ ನೋಡ್ರಿ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಈಗ ರೋಗ ಬಂದ ಮೇಲೆ ಅದನ್ನು ತಡೆಯೋಕ್ಕಿಂತ ಅದಕ್ಕಿಂತ ಮುಂಚೆನೆ ನಾವು ಅಂದ್ರೆ ಪ್ರಿವೆನ್ಷನ್, ರೋಗವನ್ನ ತಡಿಲಿಕ್ಕೆ ಈ ಆಹಾರ ಹೆಂಗೆ ನಮಗೆ ಸಹಕಾರಿಯಾಗಿದೆ? ಇದಕ್ಕೆ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ, ಈಗ ನನಗೆ ಏನೋ ಒಂದು ಕೋಲ್ಡ್ ಬಂತು, ನಾವೇನ್ ಮಾಡ್ತೀವಿ, ಇರುವಂತಹ ಆಹಾರದಲ್ಲೇ ನಮಗೆ ಆ ರೋಗನ ಕ್ಯೂರ್ ಮಾಡುವಂತ ಒಂದು ಪ್ರಾಪರ್ಟೀಸ್ ಇರುತ್ತೆ. ಇದಕ್ಕೆ ನಾವೇನಪ್ಪ ಅಂತೀವಿ ಅಂತಂದ್ರೆ ಫಂಕ್ಷನಲ್ ಫುಡ್ಸ್. ಹಾಗಾಗಿ ನಾನು ಇವಾಗ ಏನ್ ಹೇಳ್ತೀನಿ ಅಂತಂದ್ರೆ, ತಿನ್ನುವಂತ ಆಹಾರದಲ್ಲಿ ಇವಾಗ ನಂಗೇನೋ ಕೋಲ್ಡ್ ಆಗಿರುತ್ತೆ, ಸೊ ಆ ಟೈಮಲ್ಲಿ ನಾನೇನ್ ಮಾಡ್ಬೇಕು, ಹಾಲು ಕುಡಿಯೋದಕ್ಕೆ ನಾವು ಹಳದಿ ಹಾಕೊಂಡು ಕುಡಿಯೋದು, ಈ ತರ ನಾವು ಇದ್ರ ಬಗ್ಗೆ ತಿಳ್ಕೊಂಡು ಈ ತರ ಮಾಡೋದ್ರಿಂದ ಏನಾಗುತ್ತೆ, ರೋಗನೂ ಸ್ವಲ್ಪ ನಾವು ತಡೆಗಟ್ಟಬಹುದು. ಅರಿಶಿನ, ಅರಿಶಿನ ಈ ಕೋವಿಡ್ ಟೈಮಲ್ಲೆಲ್ಲ ಏನಾಯ್ತು, ಇದು ತುಂಬಾನೇ ಟ್ರೆಂಡಿ ಆಗ್ಬಿಡ್ತು. ಅರಿಶಿನ ಹಾಕೊಂಡು ಕುಡಿಯೋದ್ರಿಂದ ಆ ಟೈಮಲ್ಲೂ ನಾವು ಜಾಸ್ತಿ ಹಾಸ್ಪಿಟಲ್ಗೂ ಹೋಗಿಲ್ಲ. ಆ ಟೈಮಲ್ಲಿ ನಾವೇನ್ ಮಾಡ್ವಿ, ತುಂಬಾ ಹೆಲ್ತ್ ಕಾನ್ಶಿಯಸ್ ಆದ್ವಿ. ಅಂಡ್ ಒಂದ್ ಕಷಾಯ ಮಾಡ್ಕೊಂಡು ಕುಡಿಯೋದು ಎಲ್ಲ ನಮಗ್ ನಾವೇ ಮಾಡ್ಕೊಂಡ್ವಿ. ಟೀಗೆ ಶುಂಠಿ ಹಾಕೊಂಡು ಕುಡಿಯೋದು, ಚಕ್ಕೆ ಪೌಡ್ರು ಅದನ್ನ ಹಾಕೊಂಡು ಕುಡಿಯೋದು, ಆ ತರ ಮಾಡ್ಕೊಂಡಾಗ ಆ ಟೈಮಲ್ಲಿ ನಾವು ಜಾಸ್ತಿ ಹಾಸ್ಪಿಟಲ್ಗೆ ಹೋಗಿಲ್ಲ. ಸೊ ಇದ್ರ ಬಗ್ಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೇಕು. ಇದುವರೆಗೂ ಯಾರು ಅವ್ರ ಆರೋಗ್ಯ ಬಗ್ಗೆ ಆ ತರ ಯೋಚನೆ ಮಾಡಿರಲಿಲ್ಲ. ಬಟ್ ಕೋವಿಡ್ ಟೈಮಲ್ಲಿ ಏನ್ ಮಾಡಿದ್ವು, ನಮಗ್ ನಾವು ನೋಡ್ಕೊಂಡ್ವಿ ನಮ್ಮ ಆರೋಗ್ಯ, ಯಾಕಂದ್ರೆ ಹಾಸ್ಪಿಟಲ್ ಹೋದ್ರೆ ಎಲ್ಲಿ ನಮ್ ಕೋವಿಡ್ ಇನ್ಫೆಕ್ಟ್ ಆಗ್ಬಿಡುತ್ತೋ ಅಂತ ನಾವು ಯೋಚನೆ ಮಾಡಿದ್ವಿ. ಸೊ ಇದ್ರ ಅರ್ಥ ಏನು, ಫುಡ್ಡಲ್ಲೂ ಸಹ ಆ ರೋಗವನ್ನ ತಡೆಗಟ್ಟೋದು. ರೋಗ ಬಂದಿದ್ರೆ ಕ್ಯಾನ್ಸರ್ ಕ್ಯೂರ್ ಮಾಡ್ಬಿಡುತ್ತೆ ಹಂಗಲ್ಲ, ತಡೆಗಟ್ಟಬಹುದು. ಅಂದ್ರೆ ಆಗೋಕ್ಕಿಂತ ಮುಂಚೆನೆ ನಾವು ಅಲ್ಲೊಂದು ಪೊಲೀಸ್ ಸ್ಟಾಪ್, ಅಂದ್ರೆ ಅದನ್ನ ಪ್ರೋಸೆಸ್ ನ ಡಿಲೇ ಮಾಡಬಹುದು ಅಥವಾ ಒಂದು ಪೊಲೀಸ್ ಸ್ಟಾಪ್ ಇಡಬಹುದು ಅಂತ ನಾನು ಹೇಳಬಲ್ಲೆ. ಬಹಳ ಅತ್ಯುತ್ತಮ ಮಾಹಿತಿ ಸುತ್ತಿದ್ದೆ ಅವರೇ. ಅಂದ್ರೆ ಅಂಗೈಲ ಆಯುರ್ವೇದ ಅಂತೀವ್ ಅಂದ್ರೆ ಆಯುರ್ವೇದದಲ್ಲಿ ಶಾಸ್ತ್ರದಲ್ಲಿ ಬರ್ತದೆ, ಮನೆ ನಿಮ್ಮ ಔಷಧಾಲಯ ಆಗ್ಲಿಕ್ಕೆ ಸಾಧ್ಯ ಅದ, ತಾಯಂದಿರೇ ನಿಮ್ಗೆ ವೈದ್ಯರಾಗ್ತಾರೆ. ಅಂದ್ರೆ ನಮಗೆ ಸಣ್ಣ ಪುಟ್ಟ ಇವುಗಳಿಗೆಲ್ಲ ಗಿಡಮೂಲಿಕೆಗಳು, ಮನೆ ಮದ್ದು, ಶುಂಠಿ ಇರ್ಬೋದು, ಅರಿಶಿನ ಇರ್ಬೋದು, ನಿಂಬು ಇರ್ಬೋದು, ಅಂದ್ರೆ ಕೆಲವೊಂದಿಷ್ಟು ಅವು ನಮಗೆ ಸಹಕಾರಿ ಆಗ್ತದೆ. ಇವೆಲ್ಲ ನಮ್ಗೆ ಗೊತ್ತಿರ್ಬೇಕು. ಅಂದ್ರೆ ನಮ್ದು ಆಹಾರ ಪದ್ಧತಿ ಚೆನ್ನಾಗಿದ್ರೆ, ಹೊರಗಡೆ ತಿನ್ನೋದು ಕಡಿಮೆ ಮಾಡಿದ್ರೆ ಖಂಡಿತವಾಗಿ ಕೂಡ ಆರೋಗ್ಯ ಚಲೋ ಇರ್ತದೆ. ಆಮೇಲೆ ಯಾವುದೇ ನಮಗೆ ತಪೋಲ ಕಲ್ಪಿತಗಳಾಗಬಾರ್ದು. ನಾವು ಹೀಗೆ ಈ ಪ್ರೋಟೀನ್ ಜಾಸ್ತಿ ಬೇಕು ಅಂತ ನಾವು ವಿಚಾರ ಮಾಡಬಾರ್ದು. ನಮ್ಮ ಲಿಪಿಡ್ ಪ್ರೊಫೈಲ್ ಪರೀಕ್ಷೆ ಮಾಡಿದ ನಂತರ ನಮಗೇನು ಆಹಾರದ ಕೊರತೆ ಇದೆ ಅದನ್ನು ಜಾಸ್ತಿ ತಗೊಳ್ಬೇಕು. ಆಮೇಲೆ ಹೊರಗಿನ ಪದಾರ್ಥವನ್ನು ಕಡಿಮೆ ತಿನ್ಲಿಕ್ಕೆ ಸಾಧ್ಯ ಆದರೆ, ಕೊಲೆಸ್ಟ್ರಾಲ್ ಯುಕ್ತವಾದ ಆಹಾರ, ಕರದ ಪದಾರ್ಥಗಳನ್ನು ಕಡಿಮೆ ತಿನ್ಲಿಕ್ಕೆ ಸಾಧ್ಯ ಆದರೆ ಖಂಡಿತವಾಗಿ ಕೂಡ ಆರೋಗ್ಯವಾಗಿರ್ಬೋದು. ಈಗ ಅದರ ಅವಶ್ಯಕತೆ ಬಹಳ ಅದ. ಹೀಗಾಗಿ ನಾವು ಬಹುದಿನಗಳ ಕಾಲ ನಮ್ಮ ಆರೋಗ್ಯವನ್ನು ಜತನವಾಗಿ ಕಾಪಾಡ್ಕೋಬೇಕು ಅಂದರೆ, ಕಲಬೆರಕೆ ಆಹಾರಗಳು ಹೊರಗೆ ಲಭ್ಯ ಇರೋದ್ರಿಂದ ನಾವು ಬಹಳ ಕಾಳಜಿ ವಹಿಸಬೇಕು ಅಂತೇಳಿ ತಿಳ್ಕೊಂಡು, ಒಬ್ಬ ಡೈಟಿಷಿಯನ್ ಆಗಿ ಒಬ್ಬ ಪ್ರೊಫೆಸರ್ ಸುಪ್ತಿಜ್ ಅವರೇ ಇಲ್ಲಿವರಿಗೆ ಬಹಳ ಅತ್ಯುತ್ತಮವಾದ ಮಾಹಿತಿ ನೀಡಿದ್ದೀರಾ. ಅಂದ್ರೆ ಒಟ್ಟಾರೆ ಈ ನಮ್ಮ ರೈತ ಬಾಂಧವರು ಕೂಡ ಇದೆಲ್ಲ ಸರಿ ತಿಳ್ಕೊಳ್ಬೇಕು. ನಮ್ಮ ಆಹಾರ ಪದ್ಧತಿ ಬೆಳೆಯೋ ಸಂದರ್ಭದೊಳಗೆ ಕೂಡ ರಾಸಾಯನಿಕಗಳನ್ನ ಕಡಿಮೆ ಉಪಯೋಗ ಮಾಡಬೇಕು. ಡಾಕ್ಟರ್ ಸುಪ್ತಿಜ್ ಅವರೇ, ಈಗ ಇಷ್ಟೆಲ್ಲ ಆಯ್ತು ನಮ್ಗೆ, ಮಹಿಳೆಯರಲ್ಲಿ ಸಾಕಷ್ಟು ಕೆಲಸ ಮಾಡೋ ಪ್ರವೃತ್ತಿ ಇರ್ತದೆ, ಅವ್ರಿಗೆ ಆಹಾರದ ಕೊರತೆ, ಪೌಷ್ಟಿಕಾಂಶದ ಕೊರತೆ ಇರ್ತದೆ, ಮತ್ತೆ ವಯಸ್ಸಾದ್ಮೇಲೆ ಅಂತೂ ಈಗ ಮಂಡಿನೂ ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಹಳ ಆಗ್ಬಿಟ್ಟದೆ. ಯಾಕೆ ಇವೆಲ್ಲ, ಇದಕ್ಕೆಲ್ಲ ಏನ್ ಸಮಸ್ಯೆ? ಈಗ ವೃದ್ಧರಿಗೆ ಅಂದ್ರೆ ವಯಸ್ಸಾಗ್ತಾ ಆಗ್ತಾ ನಮ್ಗೆ ಏನ್ ಕೊರತೆ ಆಗ್ತದೆ, ಅದನ್ನ ಹೆಂಗ್ ತುಂಬಿಸ್ಕೊಳ್ಬೇಕು? ವಯಸ್ಸಾದ್ಮೇಲೆ ಯೂಶಲಿ ಹೆಂಗಸ್ರಲ್ಲಿ ಏನಾಗುತ್ತಪ್ಪ ಅಂದ್ರೆ, 50 ವರ್ಷ ಆದ್ಮೇಲೆ ಮೆನ್ಯೂಪಾಸ್ ಅನ್ನೋದು ಆಗುತ್ತೆ ಅವ್ರಿಗೆ, ಋತುಚಕ್ರ ಆಗೋದೇನಾಗುತ್ತೆ, ನಿಂತೋಗ್ಬಿಡುತ್ತೆ. ಆ ಟೈಮಲ್ಲಿ ಈಸ್ಟ್ರೋಜನ್ ಅನ್ನೋದು ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ಅವರಿಗೆ ಕ್ಯಾಲ್ಸಿಯಂ ಅನ್ನೋದು ಅಬ್ಸರ್ಬಿಷನ್ ಆಗಲ್ಲ. ಅದಾದ್ಮೇಲೆ ಅವರಿಗೆ ಆಸ್ಟಿಯೋಪೊರೋಸಿಸ್ ಅಂದ್ರೆ ಮೂಳೆ ಕ್ಯಾಲ್ಸಿಯಂ ಕಡಿಮೆ ಆಗ್ತಿರೋದ್ರಿಂದ ಏನಾಗುತ್ತೆ, ಅವರಿಗೆ ಮೂಳೆ ಸವಿತ ಶುರು ಆಗುತ್ತೆ. ಸೊ ಎಷ್ಟೋ ಜನ ನೋಡಿರ್ಬೋದು, ಈಗ ನಮ್ಮ ಅಮ್ಮ ಅವರೆಲ್ಲ ಏನು ಅಂತಂದ್ರೆ 50 ವರ್ಷ ಆದ್ಮೇಲೆ ಸೊ ಮಂಡಿ ನೋವಪ್ಪ ಅಂತಿರ್ತಾರೆ. ಸೊ ಇದನ್ನ ತಡೆಗಟ್ಟಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಕ್ಯಾಲ್ಸಿಯಂನ ತಗೋಬೇಕು ಅವರು, ಟ್ಯಾಬ್ಲೆಟ್ಸ್. ಆದ್ರೆ ತಗೊಳ್ಳೋ ಏನಪ್ಪ ಅಂತಂದ್ರೆ ಅದನ್ನು ಸಹ ನಾವು ತಿಳ್ಕೊಂಡು ತಗೋಬೇಕು. ಆ ವಯಸ್ಸಲ್ಲಿ ಅವ್ರಿಗೆ ಎಷ್ಟು ಬೇಕಿರುತ್ತೆ ಕ್ಯಾಲ್ಸಿಯಂ ಅಂದ್ರೆ, ಏಜ್ ಆಗ್ತಾ ಆಗ್ತಾ ಒಂದು ಪರ್ ಡೇಗೆ ಒಂದು 800 mg ಅಷ್ಟು ಅವ್ರು ಏನ್ ಮಾಡ್ಬೇಕು, ಕ್ಯಾಲ್ಸಿಯಂನ ತಗೋಬೇಕು. ಆಸ್ ಎ ನಾರ್ಮಲ್ ಈಗ ನಾವ್ ಎಷ್ಟು ತಗೋಬೇಕಪ್ಪ ಅಂದ್ರೆ, ಒಂದು 600 mg ಅಷ್ಟು ಪರ್ ಡೇಗೆ ನಾವು ಪ್ರತಿದಿನಕ್ಕೆ ತಗೋಬೇಕಾಗತ್ತೆ. ಬಟ್ ಆ ಏಜ್ ಆ 50 ವರ್ಷ ದಾಟದ್ಮೇಲೆ ಹೆಂಗಸ್ರಲ್ಲಿ ಏನಾಗುತ್ತೆ, ಕ್ಯಾಲ್ಸಿಯಂ ಕಡಿಮೆ ಆಗೋದ್ರಿಂದ ಅವರು ಕ್ಯಾಲ್ಸಿಯಂ ಅಂಶನ ಸ್ವಲ್ಪ ಜಾಸ್ತಿ ಗ್ರಾಮ್ ಅಲ್ಲೇ ತಗೋಬೇಕಾಗತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಆಗುತ್ತೆ ಅಂತಂದ್ರೆ, ಈ ಕ್ಯಾಲ್ಸಿಯಂ ಡಿಪ್ಲಿಷನ್ಗೆ ಮೆನೋಪಾಸ್ ಒಂದು ರೀಸನ್ ಆದ್ರೆ, ಇನ್ನೊಂದ್ ಏನಾಗುತ್ತೆ ಅಂತಂದ್ರೆ, ಈಗ ಕೂತ್ಕೊಂಡೇ ಕೆಲಸ ಮಾಡೋರಲ್ಲೂ ಸಹ ಸೆಡೆಂಟರಿ ಲೈಫ್ ಅಂತೀವಿ, ಸೊ ಅವರಲ್ಲೂ ಸಹ ಏನಾಗುತ್ತೆ ಕ್ಯಾಲ್ಸಿಯಂ ಡಿಪ್ಲಿಷನ್ ಅನ್ನೋದು ತುಂಬಾ ಬೇಗ ಶುರು ಆಗುತ್ತೆ. ಈಗೆಲ್ಲ ಹೆಂಗಸರು ಹೇಳ್ಬೋದು, ನಮ್ ಕಾಲ್ ನೋವು, ಯಾವ್ದಾರು ಒಂದು ಹಾಸ್ಪಿಟಲ್ ನೋಡಿ ಮಂಡಿ ನೋವು, ಹಂಗೆ ಕೀಲು ನೋವು ಅಂತ ಹೋಗ್ತಾನೆ ಇರ್ತಾರೆ. ಈ ಸೇಮ್ ಇವನ್ ಗಂಡಸರಲ್ಲೂ ಸಹ ಆಗುತ್ತೆ, ಅವ್ರಿಗೆ ಏಜ್ 60-65 ಇಯರ್ಸ್ ಆಗ್ತಾ ಹೋದಾಗ ಸೇಮ್ ಸಿಂಪ್ಟಮ್ಸ್ ಕಾಣಿಸುತ್ತೆ. ಬಟ್ ಹೆಂಗಸರಲ್ಲಿ ಇದು ಬೇಗ ಆಗುತ್ತೆ, ಯಾಕಪ್ಪಂದ್ರೆ ಋತುಚಕ್ರ ಆದಾಗ್ಲೂ ಸಹ ಏನಾಗುತ್ತೆ, ಬ್ಲಡ್ ಅಲ್ಲಿ ಕ್ಯಾಲ್ಸಿಯಂ ಅನ್ನೋದು ಲಾಸ್ ಆಗ್ತಿರುತ್ತೆ. ಆ ಟೈಮಲ್ಲಿ ನಾವು ಮಾಡ್ಕೊಳ್ಳುವಂತ ತಪ್ಪೇನಪ್ಪ ಆಗಿರುತ್ತೆ ಅಂತಂದ್ರೆ, ಯೂಶ್ವಲಿ ಈಗ ಕಾಲೇಜ್ ಹೋಗೋ ಮಕ್ಕಳುಗಳು ಏನ್ ಮಾಡ್ತಾರೆ ಸ್ಟೂಡೆಂಟ್ಸ್ ಎಲ್ಲ ಅಂತಂದ್ರೆ, ಆ ಟೈಮಲ್ಲಿ ಊಟ ತಿನ್ನೋದಿಲ್ಲ ಸರಿಯಾಗಿ, ಅವ್ರಿಗೆ ಮೂಡ್ ಅಪ್ಸೆಟ್ ಆಗಿರುತ್ತೆ, ಆ ಟೈಮಲ್ಲಿ ಊಟನ ಸ್ಕಿಪ್ ಮಾಡಬಾರ್ದು. ಇದು ನಮ್ಗೆ 50 ಇಯರ್ಸ್ ಏಜ್ ಆದ್ಮೇಲೆ ಏನಾಗುತ್ತೆ, ಪ್ರಾಬ್ಲಮ್ ಅನ್ನೋದನ್ನ ಕ್ರಿಯೇಟ್ ಮಾಡುತ್ತೆ. ಯಾಕೆ ಅಂತಂದ್ರೆ, ನಮ್ದು ಆ ಪೀರಿಯಡ್ಸ್ ಟೈಮ್ ಋತುಚಕ್ರದಲ್ಲಿ ಏನಾಗುತ್ತೆ, ಬ್ಲಡ್ ಜೊತೆ ಕ್ಯಾಲ್ಸಿಯಂ ಸಹ ಹೋಗ್ತಾ ಇರುತ್ತೆ. ಆದ್ರಿಂದ ಏನ್ ಮಾಡ್ಬೇಕು, ಆ ಟೈಮಲ್ಲಿ ನಾವು ತುಂಬಾ ಚೆನ್ನಾಗಿ ಫುಡ್ ನ ತಿನ್ಬೇಕಾಗತ್ತೆ. ಆಮೇಲೆ ಪ್ರತಿನಿತ್ಯ ನಾವೇನ್ ಮಾಡ್ಬೇಕು, ಕ್ಯಾಲ್ಸಿಯಂ ಸೋರ್ಸ್ ಆಗಿ ಹಾಲ್ನ ತಗೋಬೇಕು. ಆವಾಗಿಂದ ಹಾಲ್ ಶುರು ಮಾಡಿದ್ರೆ ಚಿಕ್ಕ ವಯಸ್ಸಿಂದನು, ಸೊ ಅವರಲ್ಲಿ 50 ಇಯರ್ಸ್ ಆದ್ಮೇಲೆ ಸ್ವಲ್ಪ ಏನ್ ಮಟ್ಟಿಗೆ ಏನಪ್ಪ ಅಂತಂದ್ರೆ, ಕ್ಯಾಲ್ಸಿಯಂ ಕಡಿಮೆ ಆಗೋದು ಅಂದ್ರೆ ಮೂಳೆ ಏನಿರುತ್ತೆ ಸವಿತ ಹೋಗುತ್ತಲ್ಲ, ಅದು ಅದನ್ನ ಸ್ವಲ್ಪ ಮಟ್ಟಿಗೆ ನಾವು ತಡಿಬಹುದು. ಇದ್ರ ಬಗ್ಗೆ ನಾವು ಅವಾಗೆಲ್ಲ ನೋಡ್ಕೊತಾ ಇರ್ಬೇಕು. ಅದಾದ್ಮೇಲೆ ಇನ್ನೊಂದೇನಪ್ಪ ಅವ್ರಿಗೆ ಪ್ರಾಬ್ಲಮ್ ಆಗುತ್ತಪ್ಪ ಅಂತಂದ್ರೆ, ಐರನ್ ಡಿಫಿಷಿಯನ್ಸಿ ಬರೋದು, ಕಬ್ಬಿಣಾಂಶ. ಅದನ್ನು ಸಹ ನಾವು ಏನ್ ಮಾಡ್ಬೇಕು, ಐರನ್ ರೀಚ್ ಅಂದ್ರೆ ಈಗ ಗ್ರೀನ್ ಲೀಫ್ ವೆಜಿಟೇಬಲ್ಸ್, ಪಾಲಕ್ ತಿನ್ನೋದು, ಈಗ ಹಾಲಿಗೆ ಸಕ್ಕರೆ ಹಾಕೋ ಬದಲಿಗೆ ನಾವು ಬೆಲ್ಲ ಹಾಕೊಂಡು ಕುಡಿಬೇಕಾಗತ್ತೆ. ಸೊ ಈ ತರ ಮಾಡೋದ್ರಿಂದ ಏನಾಗಪ್ಪ ಆಗತ್ತೆ ಅಂತಂದ್ರೆ, ನಾವು ಐರನ್ ಅಂಶನ ನಾವು ಲೈಕ್ ಡಿಫಿಷಿಯನ್ಸಿ ಆಗದಿರುತ್ತೆ ನಾವು ನೋಡ್ಕೊಳ್ಬಹುದು. ಇದೊಂದು ಅನಿಮಿಕ್ ಆಗದಿರ್ತರ ನೋಡ್ಕೋಬಹುದು. ಸೊ ಇದು ಆ ಏಜ್ ಅಲ್ಲಿ ಏನಾಗುತ್ತೆ, ತುಂಬಾ ಪ್ರಾಬ್ಲಮ್ ಆಗುವಂತದ್ದು. ವಯಸ್ಸಾದ್ಮೇಲೆ ಸಾಕಷ್ಟು ತೊಂದರೆಗಳು ಬರದೇ ಇರಬೇಕು ಅಂದ್ರೆ, ನಾವು ಈ ಪೌಷ್ಟಿಕಾಂಶಗಳನ್ನ ನಾವು ವಯಸ್ಸಿರುವಾಗಲೇ ಸರಿಯಾಗಿ ತಗೋಬೇಕಾಗುತ್ತೆ. ಕ್ಯಾಲ್ಸಿಯಂ ಹೋಗ್ತಾ ಇರ್ತದೆ, ಆಮೇಲೆ ಅಂದ್ರೆ ರಕ್ತ ಅನಿಮಿಕ ಆಗುವ ಸಾಧ್ಯತೆ ಇರ್ತದೆ. ಅವಾಗ ರಕ್ತವನ್ನ ನಾವು ಬಹಳ ಶಕ್ತಿಯುತವಾಗಿ ಮಾಡಬೇಕು ಅಂದ್ರೆ ಅದು ಕಬ್ಬಿಣಾಂಶ ಬೇಕಾಗ್ತದೆ. ಅದಕ್ಕೆ ನಾವು ಗರ್ಭಿಣಿ ಆದವರಿಗೆಲ್ಲ ಹೆಚ್ಚು ಕ್ಯಾಲ್ಸಿಯಂ ಮತ್ತೆ ಐರನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಯಾಕಪ್ಪ ಅಂತಂದ್ರೆ, ತಾಯಿಯಿಂದ ಮಗುಗೆ ಅದು ಹೋಗುತ್ತೆ. ಇವಾಗ ಕ್ಯಾಲ್ಸಿಯಂ ಏನಾಗುತ್ತಪ್ಪ ಅಂತಂದ್ರೆ, ಆ ಗರ್ಭಿಣಿ ಅವಸ್ಥೆಯಲ್ಲಿ ತಾಯಿಯಿಂದ ಪ್ರತಿದಿನಕ್ಕೆ 200 mg ಅಷ್ಟು ಕ್ಯಾಲ್ಸಿಯಂ ಏನಾಗುತ್ತೆ ಪ್ರತಿನಿತ್ಯ ತಾಯಿಯಿಂದ ಮಗುಗೆ ಹೋಗ್ತಿರುತ್ತೆ. ಅಂದ್ರರ್ಥ ತಾಯಿ ಜಾಸ್ತಿ ತಗೋಬೇಕಾಗತ್ತೆ ಗರ್ಭಾವಸ್ಥೆಯಲ್ಲಿ, ಮತ್ತೆ ಬಾಣಂತಿ ಆದಾಗ ಇನ್ನೂ ಜಾಸ್ತಿ ತಗೋಬೇಕು. ಮೊದಲು 6 months ಅವಳು ಲ್ಯಾಕ್ಟೇಟಿಂಗ್ ವುಮೆನ್ ಅಂತ ನಾವೇನಂತೀವೋ, ಬಾಣಂತಿಯರು ಮಗು ಡೆಲಿವರಿ ಆದ್ಮೇಲೆ 6 ತಿಂಗಳವರೆಗೂ ಅವ್ರದ್ದು ಏನ್ ಇಂಟೇಕ್ ಇರುತ್ತೋ ಜಾಸ್ತಿ ತಗೋಬೇಕಾಗತ್ತೆ ನ್ಯೂಟ್ರಿಯೆಂಟ್ಸ್. ಎಕ್ಸ್ಪೆಷಲಿ ಏನಾಗುತ್ತೆ, ಕ್ಯಾಲ್ಸಿಯಂ ಜಾಸ್ತಿ ತಗೋಬೇಕು, ಮತ್ತೆ ಐರನ್ ನ ಜಾಸ್ತಿ ತಗೋಬೇಕು. ಬಹಳ ಅದ್ಭುತವಾದ ಮಾಹಿತಿ ನೀಡಿದ್ರಿ ಡಾಕ್ಟರ್ ಸುಪ್ತೇಜ್ ಅವರೇ. ಅಂದ್ರೆ ಈ ನಮ್ಮ ಒಂದು ಒಟ್ಟಾರೆ ನಮ್ಮ ಜೀವನ ಚಕ್ರ ಸರಿಯಾಗ್ಬೇಕು, ನಮ್ಮ ದೇಹ ಸರಿಯಾಗಿ ಕೆಲಸ ಮಾಡ್ಬೇಕು, ಮತ್ತೆ ವಯಸ್ಸಾದ್ಮೇಲೆ ಕೂಡ ಆರೋಗ್ಯವಾಗಿರ್ಬೇಕು ಅಂದ್ರೆ ಪೌಷ್ಟಿಕವಾದ ಆಹಾರ ಮೊದಲಿಂದನೇ ತೆಗೆದುಕೊಳ್ತಾ ಇರೋದು ಬಹಳ ಅಗತ್ಯವಾಗಿರುವಂತಹದ್ದು. ಇದನ್ನ ನಾವೆಲ್ಲ ಪಾಲಿಸೋಣ ಅಂತ ಹಾರೈಸ್ತಾ ಇದ್ವಿ. ಆಹಾರ ಕಲಬೆರಕೆ ಆಗದಿರೋ ಹಂಗ ಮೊದಲನೇ ಜವಾರಿ ಬೆಳೀತಿದ್ರು ನೋಡ್ರಿ, ಆ ತರ 6 ತಿಂಗಳ ಹೆಸರು 6 ತಿಂಗಳ ಮಡಿಕೆ ಬಹಳ ಇರ್ತಿತ್ತು ಅವಾಗ. ಅಂದ್ರೆ ಆರೋಗ್ಯ ತುಂಬಾ ನಳ್ಳಳಿಸ್ತಿತ್ತು. ಈಗ ನೈಸರ್ಗಿಕವಾಗಿ ನಾವು ಕೃಷಿ ಮಾಡಿ ನಮ್ಮ ಆಹಾರ ಕಲಬೆರಕೆ ಆಗದಿರೋದು ಕೂಡ ನಾವು ಹೆಚ್ಚು ಕಾಳಜಿ ವಹಿಸೋಣ. ನಮ್ಮ ಮಕ್ಕಳು ಮೊಮ್ಮಕ್ಕಳು ತುಂಬಾ ಚೆನ್ನಾಗಿ ಆರೋಗ್ಯದಾಯಕವಾಗಿ ದಷ್ಟಪುಷ್ಟವಾಗಿ ಬೆಳಿಲಿ ಅಂತ ಹಾರೈಸ್ತಾ. ಆದ್ರೆ ಅದರೊಳಗೆ ಈ ಆಹಾರ ಅಂದ್ರೆ ನ್ಯೂಟ್ರಿಷನ್ ಎಷ್ಟು ಪ್ರಮುಖ ಪಾತ್ರ ವಹಿಸ ಅನ್ನೋದನ್ನು ಬಹಳ ವಿಸ್ತೃತವಾಗಿ ಹೇಳಿದ್ರಿ. ನಾವೆಲ್ಲ ಆತ್ಮೀಯ ಕೇಳೋದ್ರ ಪರವಾಗಿ, ರೈತ ಬಾಂಧವರ ಪರವಾಗಿ ಡಾಕ್ಟರ್ ಸುಪ್ತೇಜ್ ಅವರೇ, ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದ. ಪೌಷ್ಟಿಕ ಆಹಾರ ಮತ್ತು ಆರೋಗ್ಯ ಈ ಕುರಿತು ಹಾವೇರಿಯ ದೇವಿ ಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಾಂತ್ರಿಕತೆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಪ್ರೊಫೆಸರ್ ಸುಕ್ತಿಜಾ ಎಂಪಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶರಣಬಸವ ಚೋಳಿನ್, ಸಂಕಲನ ಅನಂತ್ ಪಾಟೀಲ್. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಸವದತ್ತಿ ತಾಲೂಕು ಹಳಕಟ್ಟಿಯ ಸಿದ್ದಪ್ಪ ಗುಳಪ್ಪ ನೆಲಗುಡ್ಡ ಹಾಗೂ ಸಂಗಡಿಗರಿಂದ ಕರಡಿ ಮಜಲು. Thank you.